ಗೀತಮಂದಾರ ಗೀತಮಂದಾರ. ರೈತ ಮಿತ್ರರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ರಿ. ಈಗ ಕೇಳಿ ಮುಂದಿನ ಗೀತೆ. ಚಿಬುಕಿದರೆ ತೊಗದಿಯ ಚಿಗುರ

ಈ ಶತಮಾನದ ಜಿದ್ದಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಈ ಶತಮಾನದ ಜಿದ್ದಿನ ಕೀಟ ವಿಷ ಸುರಿದರು ಆಗಲಾದೆನು ನಷ್ಟ. ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ಹೆಲಿಯೋತಿಸ್ನಾನು ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರಕ್ಕೂ ಇಷ್ಟ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಬೇಕು ಎಂದರೆ ಬೀಜೋಪಚಾರವನ್ನು